ಫರೀದ ಮೇಡಮ್ ಅವರಿಗೂ ಮತ್ತೆ ಪ್ರಶ್ನೆ ಕೇಳಿ ಕರೆ ಮಾಡಿದವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮುಂದಿನ ಶುಕ್ರವಾರ ಮತ್ತೆ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರಗಳು. ಹಲೋ ಕೃಷಿ ರಂಗ, ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಕೇಳಿದ್ರಿ. ಈ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಬೆಳೆ ಸಮೀಕ್ಷೆ ವಿಷಯ ಕುರಿತಂತೆ ಕೇಳುವರ ಪ್ರಶ್ನೆಗಳಿಗೆ ಉತ್ತರಿಸಿದವರು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಅಂಬರ್ ಫರೀದ್ ಅವರು. ಆಕಾಶವಾಣಿ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾ ಹರ್ಟ್ಸ್ಗಳ ತರಂಗಾಂತರಗಳು. ಸಮಯ 7:21:20. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು. ಇದೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು ಕೇಳೋಣ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನೇ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಕರೆ ಮಾಡಿ. ಅರೆ ಗೆಳೆಯರೆ, ಸ್ವಲ್ಪ ಗಮನವಿಟ್ಟು ಕೇಳಿ. ನಿಮಗೆ ಇಂಥದೇ ಮೆಸೇಜ್ ಬರುತ್ತೆ, ನಿಮ್ಮ ಅಪ್ಪನ ಬಾಕಿ ಹಿಂತಿರುಗಿಸ್ತೀನಿ ಅಂತ. ಅರೆ, ಸಾಲ ಹಿಂತಿರುಗಿಸುವ ನೆಪದಲ್ಲಿ ನಕಲಿ ಪೇಮೆಂಟ್ SMS ಕಳಿಸ್ತಾರೆ. ಆಮೇಲೆ ಹೇಳ್ತಾರೆ, ತಪ್ಪಾಗಿ ಹಣ ಹೆಚ್ಚು ಕಳಿಸಿದೆ ಮಗ, ಉಳಿದ ಹಣ ಹಿಂತಿರುಗಿಸು ಅಂತಾರೆ. ನೆನಪಿರ್ಲಿ, UPI ಸೇಫ್ ಇದೆ. ಆದ್ರೆ ಹೀಗೆ ಯಾರಾದ್ರೂ ಮೋಸ ಮಾಡಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಲೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದೀಗ ರೈತರಿಗೆ ಸಲಹೆ ಕೇಳೋಣ. ನಾನು ಬಸವನಗೌಡ MG, ತೋಟಗಾರಿಕಾ ವಿಜ್ಞಾನಿಗಳು, ICAR ತಳಬಾಳು ಕೃಷಿ ವಿಜ್ಞಾನ ಕೇಂದ್ರ, ದಾವಣಗೆರೆ. ಈಗ ನಿಮ್ಮೊಂದಿಗೆ ನಾನು ಹಿಂಗಾರು ಹಂಗಾಮಿನಲ್ಲಿ ಈರುಳ್ಳಿ ಬೆಳೆಯಬೇಕಾದ್ರೆ ಏನೇನು ಕ್ರಮಗಳನ್ನು ಅನುಸರಿಸಿಕೋಬೇಕು ಅಂತಕ್ಕಂತ ಒಂದು ವಿಷಯವನ್ನ ಚರ್ಚೆ ಮಾಡಲಿದ್ದೇನೆ. ಸಾಮಾನ್ಯವಾಗಿ ಮುಂಗಾರು ಹಂಗಾಮಿನಲ್ಲಿ ಈ ವರ್ಷ ನಮಗೆ ಈರುಳ್ಳಿ ಬೆಳೆ ತುಂಬಾ ಚೆನ್ನಾಗಿ ಬಂದಿದೆ. ಅಲ್ಲಲ್ಲಿ ಎಲ್ಲಿ ಮಳೆ ಸ್ವಲ್ಪ ಜಾಸ್ತಿ ಆಗಿತ್ತೋ ಅಂತ ಕಡೆ ಸ್ವಲ್ಪ ನಾವು ಎಲೆ ನೇರಳೆ ಎಲೆ ಮಚ್ಚು ರೋಗದ ಬಾಧೆ ಜಾಸ್ತಿ ಬಂದಿದ್ದರಿಂದ ನಮಗೆ ಇಳುವರಿ ಕುಂಠಿತ ಆಗಿದೆ. ಈರುಳ್ಳಿ ಹಿಂಗಾರದಲ್ಲಿ ಬೆಳೆಯಬೇಕಾದ್ರೆ ಬಹಳ ಪ್ರಮುಖವಾಗಿ ರೈತರು ಮಾಡಬೇಕಾದಂತ ಒಂದು ಅಂಶ ಏನಪ್ಪ ಅಂತ ಹೇಳಿದ್ರೆ, ಈಗಾಗಲೇ ಬೆಳೆದಿರತಕ್ಕಂತ ಈರುಳ್ಳಿ ಕೂಳೆನಲ್ಲಿ ಮತ್ತೆ ಈರುಳ್ಳಿಯನ್ನ ನಾಟಿ ಮಾಡಬಾರದು. ಯಾಕೆ ಅಂತ ಹೇಳಿದ್ರೆ, ಈಗಾಗಲೇ ಬೆಳೆದಿರತಕ್ಕಂತ ಕೂಳೆನಲ್ಲಿ ಮತ್ತೆ ನಾಟಿ ಮಾಡಿದ್ರೆ ರೋಗ ಮತ್ತೆ ಕೀಟಗಳ ಒಂದು ಸಂಭವ ಹೆಚ್ಚಿಗೆ ಆಗ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಇದು ಬಹಳ ಪ್ರಮುಖವಾದಂತಹ ಒಂದು ಅಂಶ. ಆಮೇಲೆ ಹಿಂಗಾರು ಹಂಗಾಮಿನಲ್ಲಿ ತಳಿಗಳ ಆಯ್ಕೆ ಬಹಳ ಪ್ರಮುಖವಾಗ್ತದೆ. ಯಾಕೆ ಅಂತ ಹೇಳಿದ್ರೆ, ಬಹಳಷ್ಟು ಜನ ನಾನು ನೋಡಿದ್ದೇನೆ ರೈತ ಬಾಂಧವರು ಅಂಗಡಿಗೆ ಹೋಗ್ಬಿಟ್ಟು ಅವರು ಈರುಳ್ಳಿಗೆ ಉತ್ತಮವಾಗಿ ಚೆನ್ನಾಗಿ ಬರತಕ್ಕಂಥದ್ದು ತಳಿ ಕೊಡಿ ಅಂತ ಕೇಳ್ತಾರೆ ಹೊರತು ಹಿಂಗಾರಿಗೆ ಸೂಕ್ತನೋ ಮುಂಗಾರಿ ಸೂಕ್ತನೋ ಅನ್ನೋದನ್ನ ನೋಡೋದಿಲ್ಲ. ಬಹಳಷ್ಟು ಜನ ರೈತರು ಮುಂಗಾರು ತಳಿಗಳನ್ನ ಹಿಂಗಾರಿನಲ್ಲಿ ಬಿತ್ತಿ ನಮಗೆ ನಷ್ಟವನ್ನು ಅನುಭವಿಸಿರೋದನ್ನ ನೋಡಿದ್ದೇನೆ. ಹಾಗಾಗಿ ಕೃಷಿ ವಿಶ್ವವಿದ್ಯಾನಿಲಯಗಳು ಶಿಫಾರಸು ಮಾಡಿರ್ತಕ್ಕಂಥ ಅಥವಾ ತೋಟಗಾರಿಕಾ ಸಂಸ್ಥೆಗಳು ಶಿಫಾರಸು ಮಾಡಿರ್ತಕ್ಕಂಥ ಹಿಂಗಾರಿಗೆ ಸೂಕ್ತವಾಗಿರ್ತಕ್ಕಂಥ ತಳಿಗಳನ್ನಷ್ಟೇ ನಾವು ಬಳಕೆ ಮಾಡಬಹುದಾಗಿದೆ. ಇದು ಬಹಳ ಪ್ರಮುಖವಾದಂತಹ ವಿಷಯ. ಈಗ ನಮ್ಮ ಬಯಲಸೀಮೆ ಭಾಗದಲ್ಲಿ ಹಿಂಗಾರಿಗೆ ಸೂಕ್ತವಾಗಿರ್ತಕ್ಕಂಥ ತಳಿಗಳು ಅಂತ ಹೇಳಿದ್ರೆ ನಮಗೆ ಅರ್ಕನಿಕೇತನ್ ಅಂತಕ್ಕಂಥ ಒಂದು ತಳಿ ಬರ್ತದೆ, ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಿಂದ. ನೆಕ್ಸ್ಟ್ ನಮಗೆ ಡೈರೆಕ್ಟರೇಟ್ ಆಫ್ ಆನಿಯನ್ ಗಾರ್ಲಿಕ್ ಅಂಡ್ ರಿಸರ್ಚ್ ಅಂತ ಹೇಳಿ ನಮಗೆ DOJR ಪುಣೆ ಇದೆ. ಅಲ್ಲಿಂದ ನಮಗೆ ಭೀಮಾ ಶಕ್ತಿ ಅಂತಕ್ಕಂಥ ಒಂದು ತಳಿ ನಮಗೆ ಬಹಳ ಅತ್ಯುತ್ತಮವಾಗಿ ಈ ಒಂದು ಹಿಂಗಾರಿನಲ್ಲಿ ಬೆಳೆಯಬಹುದಾದಂತ ಒಂದು ನಮಗೆ ತಳಿಯಾಗಿದೆ. ಇನ್ನೊಂದು ಭೀಮಾ ರೆಡ್ ಅಂತ ಹೇಳಿ ಇನ್ನೊಂದು ತಳಿ ಇದೆ, ಅದು ಸಹ ನಮಗೆ ಹಿಂಗಾರಿನಲ್ಲಿ ಬೆಳೆಯಲಿಕ್ಕೆ ಸೂಕ್ತವಾಗಿರತಕ್ಕಂತ ಒಂದು ತಳಿಯಾಗಿದೆ. ಸೊ ಈ ಹಿಂಗಾರಿಗೆ ಸೂಕ್ತವಾಗಿರತಕ್ಕಂತಹ ತಳಿಗಳನ್ನ ಬೆಳೀತಕ್ಕಂಥ ಸಂದರ್ಭದಲ್ಲಿ ರೈತರು ಬೀಜೋಪಚಾರದ ಬಗ್ಗೆ ಹೆಚ್ಚಿನವಾಗಿ ಗಮನ ಹರಿಸಬೇಕು. ಪ್ರತಿ 1 kg ಈರುಳ್ಳಿ ಬೀಜಕ್ಕೆ 4-5 grams ಟ್ರೈಕೋಡರ್ಮವನ್ನು ಮಿಶ್ರಣ ಮಾಡಿ ನಾವು ಬಿತ್ತನೆಗೂ ಮುಂಚೆ ಅದನ್ನು ಚೆನ್ನಾಗಿ ಕಲಸಿ ಅದನ್ನು ಬಿತ್ತನೆಯನ್ನು ಮಾಡೋದ್ರಿಂದ ಉತ್ತಮವಾದ ಒಂದು ಫಲಿತಾಂಶವನ್ನು ಪಡಿಬಹುದಾಗಿದೆ. ಜೊತೆಗೆ ಈರುಳ್ಳಿ ಬಿತ್ತನೆಗೂ ಮುಂಚೆ ಭೂಮಿಗೆ ಗಂಧಕವನ್ನ ಹಾಕ್ತಕ್ಕಂಥದ್ದನ್ನು ರೂಢಿ ಮಾಡ್ಕೋಬೇಕು. ಅದಕ್ಕೆ ನಾವೇನ್ ಹೇಳ್ತೀವಿ, ಸಲ್ಫರ್ ಅಂತ ಹೇಳಿ ಕರಿತೀವಿ. ಗಂಧಕವನ್ನ ಹಾಕೋದ್ರಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಈರುಳ್ಳಿಯ ಗುಣಮಟ್ಟ ಚೆನ್ನಾಗಿ ಬರ್ತದೆ, ಈರುಳ್ಳಿಯ ಗಾತ್ರವೂ ಸಹ ಚೆನ್ನಾಗಿ ಬರಲಿಕ್ಕೆ, ಅದರಲ್ಲಿರ್ತಕ್ಕಂಥ ಪಂಜನ್ಸಿನೂ ಸಹ ಚೆನ್ನಾಗಿರ್ಲಿಕ್ಕೆ ಅದು ಅನುಕೂಲ ಆಗುತ್ತೆ. ಅದಕ್ಕೆ ನಾವು ಏನ್ ಕರಿತೀವಿ ಅಂತ ಹೇಳಿದ್ರೆ ಸಲ್ಫರ್ ಅಂತ ಹೇಳಿ ನಮ್ಗೇನು ಇದರಲ್ಲಿ ಮಾರುಕಟ್ಟೆಯಲ್ಲಿ ಸಿಗುತ್ತೆ, ಅದನ್ನ ಪ್ರತಿ ಎಕರೆಗೆ ಒಂದು 10-12 kg ನಾವು ಅದನ್ನ ಬಳಸಬಹುದಾಗಿದೆ. ಅಥವಾ ಸಲ್ಫರ್ ಮೂಲವಾಗಿ ನಾವು ಈ ಜಿಪ್ಸಮ್ ಅನ್ನು ಸಹ ನಾವು ಬಳಸಬಹುದಾಗಿದೆ. ನಮಗೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಿಗ್ತಕ್ಕಂಥ ಜಿಪ್ಸಮ್ ಅನ್ನು ಪ್ರತಿ ಎಕರೆಗೆ 2.5-3 quintals ಒಂದು ಎಕರೆಗೆ ಆಗುವಷ್ಟು ಹೊಲದಲ್ಲಿ ಎರಚಿ ನಾವು ಬೇಸಾಯವನ್ನು ಮಾಡಿದ್ರೆ ನಮಗೆ ಈರುಳ್ಳಿಯ ಗಡ್ಡೆಗಳು ಚೆನ್ನಾಗಿ ಬರಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ಜೊತೆಗೆ ಹಿಂಗಾರಿನಲ್ಲಿ ಬೆಳೀತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ನೀರಾವರಿ ಆಶ್ರಿತವಾಗಿ ಬೆಳೆಯೋದನ್ನ ಹೆಚ್ಚಿಗೆ ರೈತರು ರೂಢಿ ಮಾಡ್ಕೋತಾರೆ. ಯಾಕೆಂದ್ರೆ ಮುಂಗಾರು ಹಂಗಾಮಿನಲ್ಲಿ ನಮಗೆ ಮಳೆ ಇರ್ತದೆ, ಆದ್ರೆ ನೀರಾವರಿ ಆಶ್ರಿತ ಇದ್ದಂತ ರೈತರು ಮಾತ್ರವೇ ಹಿಂಗಾರು ಈರುಳ್ಳಿಯನ್ನ ಬಿತ್ತನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಆಮೇಲೆ ಇನ್ನೊಂದು ಬಹಳ ಪ್ರಮುಖವಾದ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಹಿಂಗಾರು ಈರುಳ್ಳಿ ಬಿತ್ತನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಮೋಹಕ ಬೆಳೆಗಳನ್ನ ಅಲ್ಲಿ ಬಳಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸುತ್ತಲೂ ಒಂದು ರೋ ನಾವು ಈ ಮೆಕ್ಕೆಜೋಳ ಇರ್ಬೋದು ಅಥವಾ ಜೋಳವನ್ನ ಹಾಕೊಡೋದಿರ್ಬೋದು. ಆಮೇಲೆ ಅಲ್ಲಲ್ಲಿ ಸ್ವಲ್ಪ ತರಕಾರಿಗಳು, ಮೆಣಸಿನಕಾಯಿ ಮತ್ತೆ ಕೊತ್ತಂಬರಿ ಇಂಥವನ್ನ ಹಾಕೊಳ್ಳೋದ್ರಿಂದ ನಮಗೆ ಕೆಲವೊಂದು ಕೀಟಗಳು ಅದಕ್ಕೆ ಅಟ್ರಾಕ್ಟ್ ಆಗಿ ಅಲ್ಲಿ ನಾವು ರೋಗ ಮತ್ತೆ ಕೀಟದ ಒಂದು ನಿಯಂತ್ರಣವನ್ನು ತೆಗೆದುಕೊಳ್ಳಕ್ಕೂ ಸಹ ನಮಗೆ ಅದು ಅನುಕೂಲ ಆಗ್ತದೆ. ಜೊತೆಗೆ ಪೋಷಕಾಂಶಗಳು ಮತ್ತೆ ಈ ಲಘು ಪೋಷಕಾಂಶಗಳ ಒಂದು ಬಳಕೆಯನ್ನು ಸಹ ಚೆನ್ನಾಗಿ ಮಾಡ್ಕೋಬೇಕು. ತರಕಾರಿ ಸ್ಪೆಷಲ್ ಅನ್ನ ಬಿತ್ತನೆ ಆದ 30 days ಬಿತ್ತನೆ ಆದ 45 days ಒಟ್ಟು 2 times ನಾವು ಪ್ರತಿ ಲೀಟರ್ ನೀರಿಗೆ 5 grams ಅನ್ನು ಮಿಶ್ರಣ ಮಾಡಿ ನಾವು ತರಕಾರಿ ಸ್ಪೆಷಲ್ ಅನ್ನು ಮಿಶ್ರಣ ಮಾಡಿ ಸಿಂಪರಣೆ ಮಾಡಿದಲ್ಲಿ ನಮಗೆ ಒಳ್ಳೆಯ ಗಾತ್ರದ ಈರುಳ್ಳಿ ಬರಲಿಕ್ಕೆ ಅದು ಸಹಾಯವಾಗ್ತದೆ. ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ದೂರವಾಣಿ ಸಂಖ್ಯೆ 9484256955 ಇದಕ್ಕೆ ನೇರವಾಗಿ ಕರೆ ಮಾಡುವುದರ ಮೂಲಕ ಅಥವಾ ನೀವು ವಾಟ್ಸ್ಆಪ್ ಮೂಲಕ ನಿಮ್ಮ ಸಂದೇಹಾಶವನ್ನ ಕಳಿಸಿ ಮಾಹಿತಿಯನ್ನ ಪಡೆಯಬಹುದಾಗಿದೆ. ಧನ್ಯವಾದಗಳು. ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಕರೆ ಮಾಡಿ. ಖಾಸಗಿ ಆರೋಗ್ಯ ಸಂಸ್ಥೆಗಳೇ ಗಮನಿಸಿ, ಕೆಪಿಎಂಇ ಕಾಯ್ದೆ ಬಗ್ಗೆ ತಿಳಿಯಿರಿ. ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರವನ್ನು ಫಲಕಗಳಲ್ಲಿ ಮತ್ತು ಜಾಲತಾಣಗಳಲ್ಲಿ ಪ್ರದರ್ಶನ ಕಡ್ಡಾಯ. ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಯಾವುದೇ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಯಾವುದೇ ಲೋಪ ಕಂಡು ಬಂದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಅಥವಾ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಕರೆ ಮಾಡಿ. ಇದೀಗ ಜನಪದ ಗೀತೆಯನ್ನ ಕೇಳೋಣ. ಕೋಲು ಕೊಲ್ಲಣ್ಣ ಕೋಲು ಕೋಲೆ ಕೋಲಣ್ಣ ಕೋಲೆ ಕೋಲು ಕೊಲ್ಲಣ್ಣ ಕೋಲು ಕೋಲೆ ಕೋಲು ಕೊಲ್ಲಣ್ಣ ಕೋಲು ಕೋಲೆ ಕೋಲಣ್ಣ ಕೋಲೆ ತುವನ ಹೊತ್ತು ಹುಟ್ಟಿತು ಕೂಡಯ್ಯರ ತುವನ ಮುತ್ತ ಅದು ನಂಗೆ ಬೇವರೂತ ಕೋಲಣ್ಣ ಕೋಲೆ ಮುತ್ತ ಅದು ನಂಗೆ ಬೇವರೂತ ಮುತ್ತಾದು ನಂಗೆ ಬೆವರೂತ ಬೈರುವ ಮುತ್ತಾದು ನಂಗೆ ಬೆವರೂತ ಬೈರುವ ಹತ್ತವನೆ ಗೊಂಬೆ ಹೊಸತೀರ ಕೋಲಣ್ಣ ಕೋಲೆ ಹತ್ತವನೆ ಗೊಂಬೆ ಹೊಸತೀರ ಕೋಲು ಕೋಲಣ್ಣ ಕೋಲು ಕೋಲೆ ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ ಕೋಲೆ ನಿನರೆ ಕಡುದಾರು ಕೋಲಣ್ಣ ಕೋಲೆ ಕಂಬ ನಿನರೆ ಕಡುದಾರು ಕಂಬ ನಿನ್ಯಾರೇ ಕಡಿದಾರು ಮೈಸೂರ ಕಂಬ ನಿನ್ಯಾರೇ ಕಡಿದಾರು ಮೈಸೂರ ರಂಬೇರಿಗಿಂತ ಚೆಲುವೆಯ ಕೋಲಣ್ಣ ಕೋಲೆ ರಂಬೇರಿಗಿಂತ ಚೆಲುವೆಯ ಕೋಲು ಕೋಲಣ್ಣ ಕೋಲು ಕೋಲೆ ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ